ಆಹಾರ ಸಂಸ್ಕರಣಾ ಘಟಕಗಳು, ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳು ಮತ್ತು ಮಾರುಕಟ್ಟೆಯ ಅವಕಾಶಗಳ ಬಗ್ಗೆ ಡಾಕ್ಟರ್ ಉದಯ್ ಕುಮಾರ್ ನೆಡೋಣಿ ಮುಖ್ಯಸ್ಥರು, ಆಹಾರ ಸಂಶೋಧನಾ ಘಟಕ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು, ಇವರು ಒಂದು ಜಿಲ್ಲೆ ಒಂದು ಉತ್ಪನ್ನ ಜಿಲ್ಲಾ ಮಟ್ಟದ ಅರಿವು ಮೂಡಿಸಿದ ಕಾರ್ಯಕ್ರಮದಲ್ಲಿ ಮಾಡಿದ ಭಾಷಣದ ಅವತರಣಿಕೆಯನ್ನು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ನಿನ್ನೆ ದಿನಾಂಕ 25/2/2022 ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆತ್ಮನಿರ್ಭರ ಭಾರತದ ಅಭಿಯಾನದ ಅಂಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣೆ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಡಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಜಿಲ್ಲಾ ಮಟ್ಟದ ತರಬೇತಿ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕದ ಮುಖ್ಯಸ್ಥರಾದ ಡಾಕ್ಟರ್ ಉದಯ್ ಕುಮಾರ್ ನಿಡುಣಿಯವರು ಆಹಾರ ಸಂಸ್ಕರಣೆ ಘಟಕಗಳ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳು ಹಾಗೂ ಮಾರುಕಟ್ಟೆ ಅವಕಾಶಗಳ ಕುರಿತು ತಮ್ಮ ವಿಷಯವನ್ನು ಮಂಡನೆ ಮಾಡಿದರು. ಬನ್ನಿ ಅವರ ವಿಷಯವನ್ನು ಇಂದಿನ ಕಾರ್ಯಕ್ರಮದಲ್ಲಿ ಕೇಳೋಣ. ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೆಣಸಿನಕಾಯಿ ನಮ್ಮ ಜಿಲ್ಲೆಗೆ ಏನು ಒಂದು ಜಿಲ್ಲೆ ಒಂದು ಪ್ರಾಡಕ್ಟ್ ಅಂತ ಏನು ಸೆಲೆಕ್ಟ್ ಆಗಿದೆ ಅದು ಕಂಪ್ಲೀಟ್ ವಿಶ್ವದಲ್ಲೇ ಭಾರತ ಒಂದು ಅಗ್ರಗಣ್ಯ ರಾಷ್ಟ್ರ ಆಗಿದೆ. ಈ ಒಂದು ಮೆಣಸಿನಕಾಯಿ ಬೆಳೆಯೋದಾಗಲಿ, ಮೆಣಸಿನಕಾಯಿ ಎಕ್ಸ್ಪೋರ್ಟ್ ಮಾಡೋದಾಗಲಿ, ಮೆಣಸಿನಕಾಯಿ ತಿನ್ನೋದಾಗಲಿ ಎಲ್ಲದರಲ್ಲೂ ಸಹ ಅಗ್ರಸ್ಥಾನದಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ತಾವು ನೋಡಿದಾಗ ಈ ನಮ್ಮ ಭಾರತ ದೇಶದಲ್ಲಿ ಸಾಕಷ್ಟು ಗ್ರೀನ್ ರೆವಲ್ಯೂಷನ್ ಆಗಿದೆ, ಹಸಿರು ಕ್ರಾಂತಿ ಆಗಿದೆ. ವೈಟ್ ರೆವಲ್ಯೂಷನ್ ಅಂತಂದರೆ ಕ್ಷೀರ ಕ್ರಾಂತಿ ಆಗಿದೆ. ಬ್ಲೂ ರೆವಲ್ಯೂಷನ್ ಅಂತಂದ ಈಗ ಏನು ಮೀನು ಮತ್ತು ಈಗೇನು ಸಾಗರ ಉತ್ಪನ್ನಗಳ ರೆವಲ್ಯೂಷನ್ ಆಗಿದೆ. ಈಗ ಇರುವಂಥ ಒಂದು ರೆವಲ್ಯೂಷನ್ ನಾವು ಇನ್ನೂ ಹೆಚ್ಚಿಗೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ. ಇನ್ನೂ ಎಷ್ಟು ಹೆಚ್ಚಿಗೆ ನಾವು ಪ್ರೊಡಕ್ಷನ್ ಮಾಡಲಿಕ್ಕೆ ಸಾಧ್ಯ ಆಗಂಗಿಲ್ಲ. ಅದ್ರ ಬದಲಿ ನಾವು ಇನ್ನಷ್ಟು ಏನಾದರೂ ಲಾಸಸ್ ಆಗ್ತಾ ಇದ್ದಾವೆ, ಅವುಗಳನ್ನು ನಾವು ಕಡಿಮೆ ಮಾಡಿಕೊಂಡು ಅಥವಾ ಏನಾದರೂ ಸಂಸ್ಕರಣೆ ಮಾಡಿ ಹೆಚ್ಚಿನ ಒಂದು ಮೌಲ್ಯವನ್ನು ನಾವು ಪಡ್ಕೊಂಡ್ರೆ ಹೆಚ್ಚು ಒಂದು ಲಾಭವನ್ನು ಆದಾಯವನ್ನು ಗಳಿಸಬಹುದಾಗಿದೆ. ಆದ್ದರಿಂದ ನಾವು ಈಗ ಸಾಕಷ್ಟು ನಾವು ಈ ಒಂದು ಯೆಲೋ ರೆವಲ್ಯೂಷನ್ ಬಗ್ಗೆ ನಾವು ಸ್ವಲ್ಪ ಗಮನ ಇಡಬೇಕಾಗಿದೆ. ಅದೇ ಈಗೇನು ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ. ಆದ್ದರಿಂದ ಈ ಒಂದು ತಾವು ನೋಡ್ತಾ ಇರ್ಬೋದು, ಇಲ್ಲಿ ಸಾಕಷ್ಟು ನಾವು ಭಾರತದಲ್ಲಿ ಸಾಕಷ್ಟು ಉತ್ಪಾದನೆ ಆಗ್ತಾ ಇದೆ. ಆದರೆ ಒಮ್ಮೆ ಎಲ್ಲ ರೈತರು ನಾವು ಟೊಮೆಟೊ ಬೆಳೆದ ಕೂಡಲೇ ಟೊಮೆಟೊ ಮಾರುಕಟ್ಟೆಗೆ ತೊಗೊಂಡ್ಬರ್ತೀವಿ, ಟೊಮೆಟೊ ಮಾರುಕಟ್ಟೆಗೆ ಬಂದಾಗ ಅಲ್ಲಿ ಯಾವುದೋ ಸ್ವಲ್ಪ 2 ರೂಪಾಯಿ 1 ರೂಪಾಯಿ ಅಥವಾ 3 ರೂಪಾಯಿ ಇಷ್ಟೇ ರೇಟ್ ಇರೋ ಹೊತ್ತಿನಾಗ ಭಾಳ ಸಾಕಷ್ಟು ಹಿಂಗೆಲ್ಲ ಚೆಲ್ಲಿನೂ ಹೋಗ್ತಾರೆ. ಹೀಗಾಗಿ ಸಾಕಷ್ಟು ನಾವು ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಅದೇ ರೀತಿಯಾಗಿ ನಮ್ಮಲ್ಲಿ ಸಾಕಷ್ಟು ಸೈಕ್ಲೋನ್ ಆಗಿರ್ಬೋದು ಅಥವಾ ಬೇರೆ ಬೇರೆ ನಮ್ಮ ಒಂದು ಕಾರಣಾಂತರಗಳಿಂದ ಈ ರೀತಿ ಸಾಕಷ್ಟು ನಾವು ನಷ್ಟವನ್ನು ಅನುಭವಿಸ್ತಾ ಇದ್ದೀವಿ, ತಮಗೆಲ್ಲರಿಗೂ ಗೊತ್ತದೆ. ಆದರೆ ಇದಕ್ಕೆ ಒಂದೇ ಒಂದು ನಾವು ಸೊಲ್ಯೂಷನ್ ಏನಂತಂದರೆ ಅದು ಈ ಸಂಸ್ಕರಣೆ. ಈ ಸಂಸ್ಕರಣೆ ಮಾಡಿದರೆ ಮಾತ್ರ ನಾವು ಸರಿಯಾಗಿ ಅದನ್ನು ಹೆಚ್ಚು ದಿನಗಳವರೆಗೆ ಕೆಡದಂತೆ ಇಡಬಹುದಾಗಿದೆ, ಹಾಗೆ ಇನ್ನೂ ಹೆಚ್ಚಿನ ಒಂದು ಲಾಭವನ್ನು ಮೌಲ್ಯವರ್ಧನೆ ಮಾಡಿ ಪಡೆದುಕೊಳ್ಬಹುದಾಗಿದೆ. ಈಗ ನಮ್ಮ ಭಾರತ ದೇಶ ಒಂದು ಎಲ್ಲ ಒಂದು ಪ್ರೊಡಕ್ಷನ್ನಲ್ಲಿ ಮುಂಚೂಣಿಯಲ್ಲಿದೆ, ಆದರೆ ಈ ಸಂಸ್ಕರಣೆಯಲ್ಲಿ ಮಾತ್ರ ಭಾಳ ಕಡಿಮೆ ಇದೆ. ಈ 2%ದಷ್ಟು ಮಾತ್ರ ನಾವು ಒಂದು ಸಂಸ್ಕರಣೆ ಮಾಡ್ತಾ ಇದ್ದೀವಿ. ಮಿಲ್ಕ್ನಲ್ಲಿ ಸ್ವಲ್ಪ ಜಾಸ್ತಿ ಆಗಿ ಮಾಡ್ತಾ ಇದ್ದೀವಿ, ಆದರೆ ಹಣ್ಣು ಮತ್ತು ತರಕಾರಿಗಳಲ್ಲಿ ಭಾಳ ಕಡಿಮೆ ಇದೆ. ಆದ್ದರಿಂದ ಇದರಲ್ಲಿ ನಮಗೆ ಸಾಕಷ್ಟು ಅವಕಾಶಗಳಿದ್ದಾವೆ. ಅಂಥದ್ರಲ್ಲಿ ಒಂದು ಇದು ನಮ್ಮ ಮೆಣಸಿನಕಾಯಿ ಅಂತ ಹೇಳ್ಬೋದು. ಇದರಿಂದ ನಮಗೆ ಸಾಕಷ್ಟು ನಾವು ಏನಾದರೂ ಲಾಭವನ್ನು ಪಡ್ಕೋಬಹುದಾಗಿದೆ. ಇದೇ ರೀತಿಯಾಗಿ ನಾವು ನಮ್ಮ ಒಂದು ಈ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲಿ ಕೃಷಿ ತಾಂತ್ರಿಕ ಮಹಾವಿದ್ಯಾಲಯದ ಸಂಸ್ಕರಣೆ ಮತ್ತು ಆಹಾರ ತಂತ್ರಜ್ಞಾನ ವಿಭಾಗದಲ್ಲಿ ಸಾಕಷ್ಟು ಇಂತಹ ಒಂದು ಸಂಸ್ಕರಣಾ ಘಟಕಗಳನ್ನು ನಾವು ಸ್ಥಾಪನೆ ಮಾಡಿದ್ವಿ. ನಿಮಗೆ ಒಂದು ತರಬೇತಿ ಕೊಡಲಿಕ್ಕೇನೆ ಇಂಥ ಒಂದು ಸಂಸ್ಕರಣಾ ಘಟಕಗಳನ್ನು ತಯಾರು ಮಾಡಿದ್ವಿ. ನೀವು ಯಾರಾದರೂ ಯಾವಾಗಾದ್ರೂ ಬರ್ಬೋದು, ಬಂದು ನೀವು ಈ ಒಂದು ನಾನೇನೇನು ತೋರಿಸ್ಕೊತ ಹೋಗ್ತಾ ಇರ್ತೀನಿ, ಅಂಥ ಒಂದು ಸಂಸ್ಕರಣಾ ಘಟಕಗಳಲ್ಲಿ ನಿಮಗೆ ಯಾವ ತರಬೇತಿ ಬೇಕು, ಅದನ್ನು ಹೇಗೆ ರನ್ ಮಾಡಬೇಕು ಅಥವಾ ಅದನ್ನು ಅಡ್ಜಸ್ಟ್ ಹೆಂಗೆ ಮಾಡ್ಕೋಬೇಕು, ಅದನ್ನು ಮೇಂಟೆನೆನ್ಸ್ ಹೆಂಗೆ ಮಾಡ್ಕೋಬೇಕು, ಬೇರೆ ಬೇರೆ ಉತ್ಪನ್ನಗಳನ್ನು ನಾವು ಹೆಂಗೆ ತಯಾರು ಮಾಡ್ಕೋಬೇಕು, ಇವೆಲ್ಲದರ ಬಗ್ಗೆನೂ ಸಾಕಷ್ಟು ಒಂದು ರೀತಿಯ ಮಾಹಿತಿಯನ್ನು ನಮ್ಮ ಒಂದು ವಿಭಾಗದಲ್ಲಿ ಕೊಡಮಾಡ್ತೀವಿ. 15x15 ಅಥವಾ 20x20 ಇರುವಂಥ ಒಂದು ಜಾಗದಲ್ಲೇ ನೀವು ಒಂದು ಇಂಥ ಸಣ್ಣ ರೈಸ್ ಮಿಲ್ಲನ್ನು ಡೈಲಿ 1/2 ಟನ್ 1 ಟನ್ ಒಂದು ತಾಸಿಗೆ 1/2 ಟನ್ನಿಂದ 1 ಟನ್ ಮಾಡುವಂಥ ಒಂದು ಸೌಲಭ್ಯವನ್ನು ನೀವು ಪಡ್ಕೋಬಹುದು. ಸಾಕಷ್ಟು ನಮ್ಮ ಒಂದು ರೈತರು ಹಳ್ಳಿಯಲ್ಲೇ ಇದನ್ನು ಮಾಡ್ಕೋಬಹುದಾಗಿದೆ. ಅದೇ ರೀತಿಯಾಗಿ ಇಂಥ ಒಂದು ಇನ್ನೊಂದು ತಂತ್ರಜ್ಞಾನವನ್ನು ಮಾಡಿದ್ದೀವಿ, ಮಂಡಳ ಮಾಡುವಂಥದ್ದು. ಬೇರೆ ಎಲ್ಲ ಒಂದು ಸಣ್ಣ ಸಣ್ಣ ಏನಾದರೂ ರೈತ ಗುಂಪಾಗಿರ್ಬೋದು ಅಥವಾ ರೈತರಾಗಿರ್ಬೋದು ಅಥವಾ ಯುವಕರಾಗಿರ್ಬೋದು, ಈಗ ಇಂಥ ಒಂದು ಸಣ್ಣ ಒಂದು ಮಷಿನ್ ಅನ್ನು ನಾವು ಇಟ್ಕೊಂಡು ಮಂಡಾಳನ್ನು ಮಾಡಿ ಅದನ್ನು ಮಾರುಕಟ್ಟೆಗೆ ನಾವು ತಲುಪಿಸಿದ್ದೇ ಆದರೆ ಮಿನಿಮಮ್ ಏನಿಲ್ಲತ್ತಂದ್ರೆ 25,000-50,000 ನಾವು ತಿಂಗಳ ನಾವು ಗಳಿಸ್ಬೋದಾಗಿದೆ. ಅಂತ ಒಂದು ಒಂದು ತಂತ್ರಜ್ಞಾನ ನಮ್ಮ ಒಂದು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದಲ್ಲದ, ಇದರ ಉಪಯೋಗವನ್ನು ನೀವು ಪಡ್ಕೋಬಹುದು. ಅದೇ ರೀತಿಯಾಗಿ ಇವು ಬೇರೆ ಬೇರೆ ಈ ಏನಾದರೂ ಬರೇ ಅಕ್ಕಿದಿಂದ ಮಾತ್ರ ಅಲ್ಲ, ಬೇರೆ ಗೋಧಿ ಆಗಿರ್ಬೋದು ಅಥವಾ ಜೋಳ ಆಗಿರ್ಬೋದು ಅಥವಾ ಯಾವುದೇ ಒಂದು ಇದರಿಂದ ಬೆಳೆಗಳಿಂದ ನಾವು ಸಾಕಷ್ಟು ಈ ಗ್ರಿಟ್ಸ್ ಅಂತೀವಿ ಅಥವಾ ನುಚ್ಚ ಅಂತೀವಿ, ಇಂಥ ಒಂದು ತಂತ್ರಜ್ಞಾನ ಅಥವಾ ಅದನ್ನು ಹೇಗೆ ಮಾಡಬೇಕು, ಹೇಗೆ ಪ್ಯಾಕ್ ಮಾಡಬೇಕು, ಎಲ್ಲಿ ಮಾರಾಟ ಮಾಡಬೇಕು ಅನ್ನೋದು ಸಾಕಷ್ಟು ಇವಾಗ ಮಾರ್ಕೆಟಿಂಗ್ ಆ್ಯಂಡ್ ಬ್ರ್ಯಾಂಡಿಂಗ್ನಲ್ಲಿ ಈ ಒಂದು ಒಂದು ಏನು ಯೋಜನೆ ಇದೆ ಇದು ಭಾಳಷ್ಟು ಸಹಾಯ ಮಾಡ್ತದೆ. ಆದ್ದರಿಂದ ಭಾಳಷ್ಟು ಇದ್ರ ಬಗ್ಗೆ ತಿಳುವಳಿಕೆ ಇದ್ದಿದ್ದಿಲ್ಲ ಎಷ್ಟೋ ಜನರಿಗೆ. ನಾನು ಏನಾದರೂ ಮಾಡಬೇಕು ಏನಾದರೂ ಮಾಡಬೇಕು ಅಂಥೇಳಿ ಎಲ್ಲ ಕಡೆ ಕೇಳ್ಕೊತ ಹೋಗ್ತಾರೆ. ಬಟ್ ಇದಲ್ಲ, ಇದು ನೀವು ಬರೀ ಒಬ್ಬರನ್ನ ಮಾತ್ರ ಭೇಟಿಯಾಗೋದು, ಇದರಲ್ಲಿ ಎಲ್ಲಾನು ಅವರೇ ಮಾಡಿಕೊಡ್ತಾರೆ, ನಿಮಗೆ ಲೋನು ಅವರೇ ಮಾಡಿಕೊಡ್ತಾರೆ, ಅದರ ಮಾರ್ಕೆಟಿಂಗ್ ವ್ಯವಸ್ಥೆನೂ ಅವರೇ ಮಾಡಿಸ್ಕೊಡ್ತಾರೆ. ಇಂಥ ಒಂದು ಸೌಲಭ್ಯವನ್ನು ನೀವು ಸರ್ಕಾರ ಏನು ಒಂದು ಯೋಜನೆ ಹಾಕೊಂಡದ ಅದಕ್ಕೆ ನೀವು ಬಹಳ ಜನ ಮುಂದೆ ಬರಬೇಕು. ಮುಂದೆ ಬಂದು ಡೆಫಿನೆಟ್ಲಿ ಈ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸುವಲ್ಲಿ ಇದು ಬಹಳ ಒಂದು ಪ್ರಮುಖ ಪಾತ್ರವನ್ನು ವಹಿಸ್ತದೆ ಅಂತ ಹೇಳ್ಬೋದು. ಇದೇ ರೀತಿಯಾಗಿ ನಾವು ಏನೇನು ಭತ್ತ ಅಥವಾ ಅಕ್ಕಿಯಲ್ಲಿರುವಂತಹ ಸಂಸ್ಕರಣೆ ಆಗಿರ್ಬೋದು, ಇದಕ್ಕೆ ಬೇಕಾಗುವಂತಹ ಒಂದು ಏನು ತಂತ್ರಜ್ಞಾನದ ನೀವು ಶಾವಿಗೆ ಮಾಡೋದಾಗಿರ್ಬೋದು, ನೂಡಲ್ಸ್ ಮಾಡೋದಾಗಿರ್ಬೋದು, ಪಾಸ್ತಾ ಮಾಡೋದಾಗಿರ್ಬೋದು ಅಥವಾ ಪಾಪಡ್ ಅಥವಾ ಚಿಪ್ಸ್ ಮಾಡೋದಾಗಿರ್ಬೋದು, ಚಕ್ಲಿ ಮಾಡೋದಾಗಿರ್ಬೋದು, ಇನ್ನೂ ಒಂದು ಹೆಚ್ಚಿನ ಒಂದು ಮಟ್ಟದಲ್ಲಿ ಹೋಗ್ಬೇಕಂತಂದ್ರೆ ಈಗ ನಮ್ಮಲ್ಲಿ ಒಂದು ಈ ಕಲಬುರಗಿ ಜಿಲ್ಲೆಗೆ ಇದೊಂದು ತೊಗರಿ ಮತ್ತು ಒಂದು ಒಂದು ಜಿಲ್ಲೆ ಒಂದು ಪ್ರಾಡಕ್ಟ್ ಆಯ್ಕೆ ಆಗಿದೆ. ಅಲ್ಲಿಯೂ ಸಹ ನಮ್ಮ ಒಂದು ಭಾಗದ ಜನರು ಸಹ ಇದಕ್ಕೆ ಈ ಒಂದು ತರಬೇತಿಯನ್ನು ಪಡ್ಕೊಂಡು ನಿಮ್ಮ ಒಂದು ಬೇಳೆಯನ್ನ ಅಂದ್ರೆ ನಿಮ್ಮ ತೊಗರಿಯನ್ನ ಬೇಳೆಯನ್ನಾಗಿ ಪರಿವರ್ತನೆ ಮಾಡಿ ಅದನ್ನು ಸಗಟ್ ಮಾಡಿ ನೀವು ಮಾರಾಟ ಮಾಡಬಹುದಾಗಿದೆ. ಅದೇ ರೀತಿಯಾಗಿ ಸಾಕಷ್ಟು ಇದು ನಾವು ಇಲ್ಲಿ ಯಾರಾದರೂ ಈ ಶೇಂಗಾ ಬೆಳೆಯನ್ನು ಬೆಳೆಯುತ್ತಿದ್ರೆ ಅದನ್ನು ಸಹ ನಾವು ಡಿಕಾಟಿಕೇಶನ್ ಮಾಡಿ ಬೇರೆ ಬೇರೆ ಆಹಾರ ಉತ್ಪನ್ನಗಳನ್ನು ಮಾಡಿಕೊಳ್ಬಹುದಾಗಿದೆ. ಆ ಒಂದು ಏನು ನಿಮಗೆ ಬೇಕಾಗುವಂತಹ ತರಬೇತಿಯನ್ನು ನಮ್ಮ ಒಂದು ವಿಭಾಗದಲ್ಲಿ ಕೊಡಮಾಡಲಾಗ್ತದೆ. ಇದು ಮಿಲೆಟ್ ಪ್ರೊಸೆಸಿಂಗ್ ಯೂನಿಟ್ ಅನ್ನ ಒಂದು 100 ಕೆಜಿ ಪ್ರತಿ ಗಂಟೆಗೆ ಒಂದು 100 ಕೆಜಿ ಕನಿಷ್ಠ ಒಂದು ನಿಮಗೆ 3-4 ಲಕ್ಷ ಏನಾದರೂ ಬಂಡವಾಳ ಹಾಕೋದಿದ್ರೆ ಅಥವಾ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಬಂಡವಾಳ ಹಾಕಿ ಒಳ್ಳೆ ಒಂದು 100 ಕೆಜಿ ಒಂದು ಗಂಟೆಗೆ ಅಥವಾ ಡೈಲಿ ಒಂದು 1/2 ಟನ್ನಷ್ಟು ನೀವು ಸಿರಿಧಾನ್ಯಗಳನ್ನು ಸಂಸ್ಕರಣೆ ಮಾಡಿ ಅದನ್ನು ಸರಿಯಾಗಿ ಪ್ಯಾಕೆಟ್ ಮಾಡಿ ಒಳ್ಳೆ ಬೆಲೆಗೆ ಮಾರಾಟ ಮಾಡ್ಬೋದು. ಈಗ ಸಿರಿಧಾನ್ಯಗಳು ನಿಮಗೆ 18-20 ರೂಪಾಯಿಗೆ ಸಿಗ್ತವೆ, ಅದನ್ನೇ ಸರಿಯಾಗಿ ನೀವು ಸಂಸ್ಕರಣೆ ಮಾಡಿದರೆ 100 ರೂಪಾಯಿ 120 ರೂಪಾಯಿ ಕೆಜಿ ಮಾರಾಟ ಮಾಡ್ಬೋದು. ಇದಕ್ಕೆ ಬೇಕಾಗುವಂತಹ ಏನು ಯಂತ್ರೋಪಕರಣಗಳಿರ್ಬೋದು ಅಥವಾ ಸಾಕಷ್ಟು ಅದ್ರ ಬಗ್ಗೆ ಹೇಗೆ ಅದನ್ನ ತಯಾರು ಮಾಡಬೇಕು, ಪ್ಯಾಕಿಂಗ್ ಹೆಂಗೆ ಮಾಡಬೇಕು, ಹೆಚ್ಚು ದಿನಗಳವರೆಗೆ ಹೇಗೆ ನಾವು ಇಡಬಹುದು, ಅದ್ರ ಬಗ್ಗೆ ಸಹ ನಾವು ಒಂದು ತರಬೇತಿಯನ್ನು ನಮ್ಮಲ್ಲಿ ಕೊಡಮಾಡ್ತೀವಿ. ಇದೇ ರೀತಿಯಾಗಿ ನಾವು ಎಲ್ಲ ಏನು ಸಿರಿಧಾನ್ಯಗಳನ್ನು ಬೆಳೆಯುವಂತಹ ರೈತರಿಗೆ ಅನುಕೂಲ ಮಾಡಲಿಕ್ಕೆ ಬೀದರ್ದಿಂದ ಬಳ್ಳಾರಿವರೆಗೆ ಕಲಬುರಗಿಯಲ್ಲಿ ಒಂದು, ರಾಯಚೂರಿನಲ್ಲಿ ಒಂದು ಮತ್ತು ಹಗರಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಒಂದು ಸಿರಿಧಾನ್ಯಗಳ ಸಂಸ್ಕರಣಾ ಘಟಕವನ್ನು 1 ತಾಸಿಗೆ 1 ಟನ್ ಸಂಸ್ಕರಣೆ ಮಾಡುವಂತಹ ಒಂದು ಘಟಕವನ್ನು ನಾವು ಈಗ ಹಾಕಿದ್ದೀವಿ. ಅದರ ಸದುಪಯೋಗವನ್ನು ಸಹ ನೀವು ಪಡ್ಕೋಬೇಕು. ನೀವು ಯಾರೇ ಸಂಸ್ಕರಣಾ ಘಟಕವನ್ನು ಅಥವಾ ಸಮೀಪದಲ್ಲಿರುವಂತಹ ರೈತರು, ಸಿರಿಧಾನ್ಯಗಳನ್ನು ಬೆಳೆದಂತಹ ರೈತರು, ನೀವೇನು ಇನ್ವೆಸ್ಟ್ಮೆಂಟ್ ಮಾಡುವ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಆ ಘಟಕಕ್ಕೆ ಹೋಗಿ ನಿಮ್ಮ ಒಂದು ಏನು ಉತ್ಪನ್ನದೋ ಅವುಗಳನ್ನು ಸಂಸ್ಕರಣೆ ಮಾಡಿಕೊಂಡು ಅವತರನ್ನು ನಿಮ್ಮದೇ ಆದಂತಹ ಬ್ರ್ಯಾಂಡ್ನಲ್ಲಿ, ಈಗ ನಮ್ಮ ಒಂದು ಏನು ಯೂನಿವರ್ಸಿಟಿದಂತ FSSCI ಲೈಸೆನ್ಸ್ ಅದ, ಅದನ್ನ ನಿಮ್ ಕೂಡ ನಾವು ಶೇರ್ ಮಾಡ್ಕೋತೀವಿ. ನಿಮ್ಗೆ ಅದಕ್ಕೆ ಬೇಕಾಗುವಂತ ತರಬೇತಿನೂ ಕೊಡ್ತೀವಿ. ನಮ್ಮ FSSCI ಲೈಸೆನ್ಸ್ ಅನ್ನ ನಿಮ್ ಕೂಡ ಶೇರ್ ಮಾಡ್ಕೋತೀವಿ. ಅದನ್ನ ಪ್ಯಾಕೇಜಿಂಗ್ ಹೇಗೆ ಮಾಡಬೇಕು ಅಥವಾ ಎಲ್ಲಿ ಮಾರಾಟ, ಇವನ್ ಅದನ್ನು ಸಹ ಸ್ವಲ್ಪ ಒಂದಿಷ್ಟು ಲಿಂಕೇಜ್ ಅನ್ನ ನಾವು ಸಿದ್ಧ ಮಾಡ್ಕೊಂಡಿದೀವಿ. ಯಾರಿಗೆ ಮಾರಾಟ ಮಾಡಬೇಕು ಅದರ ಮಾರಾಟ ಮಾಡೋದ್ರ ಬಗ್ಗೆ ನೀವು ಅವ್ರು ಕೂಡ ಮಾತಾಡ್ಕೋಬೇಕು. ಬಟ್ ಮಾರ್ಕೆಟಿಂಗ್ ಲಿಂಕೇಜ್ ಹೆಚ್ಚು ಕೊಡುವಲ್ಲಿ ಸಹ ನಾವು ಸಾಕಷ್ಟು ನಿಮ್ ಕೂಡ ಮುಂದೆ ಬರ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈಗ ತಮಗೆ ಗೊತ್ತಿರೋ ಹಾಗೆ ನಮ್ಮ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ಸಿರಿಧಾನ್ಯ ಆಧಾರಿತ ಒಂದು ಬೇಕರಿ ಘಟಕವನ್ನು ನಾವು ಸ್ಥಾಪನೆ ಮಾಡಿದ್ವಿ. ಡೈಲಿ ಏನಿರ್ತಂದ್ರೂ ಇಲ್ಲಿ 500-600 ಸಿರಿಧಾನ್ಯ ಬ್ರೆಡ್ಗಳನ್ನು ಮತ್ತು ಕುಕ್ಕೀಸನ್ನು, ಬಿಸ್ಕೆಟ್ಗಳನ್ನು ಮತ್ತು ಬೇರೆ ಬೇರೆ ಪದಾರ್ಥಗಳನ್ನು ನಮ್ಮಲ್ಲೇ ತಯಾರು ಮಾಡ್ತದೆ. ಈ ತಯಾರು ಮಾಡಿದ ಪದಾರ್ಥಗಳನ್ನು ನಾವು ಹೆಚ್ಚು ಒಂದು ಈ ಮಾರ್ಕೆಟ್ಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀವಿ. ಈವನ್ ರಾಯಚೂರು ಆಗಿರ್ಬೋದು, ಗುಲ್ಬರ್ಗ ಆಗಿರ್ಬೋದು ಅಥವಾ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸಹ ಮಾರಾಟ ಮಾಡ್ತಾ ಇದ್ದಾರೆ. ಇದಕ್ಕೆ ಆಗಿಂತ ಒಂದಿಷ್ಟು ಸ್ಟಾರ್ಟ್ಅಪ್ಗಳನ್ನು ನಾವು ತರಬೇತಿ ಕೊಟ್ಟಿದ್ದೀವಿ. ಆಲ್ಮೋಸ್ಟ್ 8 ಜನ ಈ ಒಂದು ಸಿರಿಧಾನ್ಯ ಆಧಾರಿತ ಬೇಕರಿ ಪದಾರ್ಥಗಳನ್ನು ತಯಾರು ಮಾಡುವಂತಹ ಒಂದು ತರಬೇತಿ ಪಡೆದುಕೊಂಡು ತಮ್ಮದೇ ಆದಂತಹ ಒಂದು ಈಗ ಬೇಕರಿ ಘಟಕವನ್ನು ಸ್ಥಾಪಿಸಿಕೊಂಡು ಮಿನಿಮಮ್ ಆಗಿ ಒಂದು 100 ಬ್ರೆಡ್ಗಳನ್ನ ಡೈಲಿ ಉತ್ಪಾದನೆ ಮಾಡಿ ಒಳ್ಳೆಯ ಲಾಭವನ್ನು ಗಳಿಸ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ನಿಮಗೂ ಏನಾದರೂ ಅಂತ ಒಂದು ಇಂಟ್ರೆಸ್ಟ್ ಇದ್ದಲ್ಲಿ ನೀವು ಅದಕ್ಕೆ ಭಾಗವಹಿಸ್ಬೋದು. ಆಮೇಲೆ ಈ ಕೌಶಲ್ಯ ಅಭಿವೃದ್ಧಿ ಇದರ ಅಡಿಯಲ್ಲಿಯೂ ಸಹ ನಮ್ಮ ಒಂದು ಈ ಸಿರಿಧಾನ್ಯ ಆಧಾರಿತ ಬೇಕರಿ ಯೂನಿಟ್ ಆಲ್ರೆಡಿ ಒಂದು ಕೇಂದ್ರ ಅಂತ ಪರಿಗಣಿಸಿದೆ. ಆಮೇಲೆ ಈಗ ಒಂದು ಇನ್ನೊಂದು ಈ ವಾರದಲ್ಲೇ ಅಥವಾ ಮುಂದಿನ ವಾರದಲ್ಲೇ ಒಂದು ತಿಂಗಳ ಬೇಕರಿ ತರಬೇತಿ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದೀವಿ. ಆದರೆ ಎಲ್ಲ ಆಯ್ಕೆ ಪ್ರಕ್ರಿಯೆ ಎಲ್ಲ ಮುಗಿದಿದೆ. ನೆಕ್ಸ್ಟ್ ನೀವು ಏನಾದರೂ ಜೂನ್ನಲ್ಲಿ ಅಥವಾ ಜುಲೈನಲ್ಲಿ ಒಂದು ನಾವು ಪ್ರಾರಂಭ ಮಾಡ್ತೀವಿ. ಆವಾಗ ಮತ್ತೆ ನೀವು ಇದರಲ್ಲಿ ಇಚ್ಛೆ ಇದ್ದಲ್ಲಿ ನೀವು ಅದರಲ್ಲಿ ಪಾಲ್ಗೊಳ್ಬೋದು. ಅದೇ ರೀತಿಯಾಗಿ ನಾವು ಸಾಕಷ್ಟು ಒಂದು ಈ ನಮ್ಮ ಒಂದು ಏನು ವಿಶ್ವವಿದ್ಯಾಲಯದಲ್ಲಿ ಹಣ್ಣು ಮತ್ತು ತರಕಾರಿಗಳನ್ನು ಸಂಸ್ಕರಣೆ ಮಾಡಿ ಸಾಕಷ್ಟು ಒಳ್ಳೆ ಒಳ್ಳೆ ಒಂದು ಪೌಷ್ಟಿಕ ಪದಾರ್ಥಗಳನ್ನು ತಯಾರು ಮಾಡುವಂತಹ ಒಂದು ವ್ಯವಸ್ಥೆಯನ್ನು ನಾವು ಮಾಡಿಕೊಂಡಿದ್ವಿ. ನೀವೇನು ಈಗ ಸದ್ಯಕ್ಕೆ ಬಂಡವಾಳ ಹಾಕುವ ಅವಶ್ಯಕತೆ ಇಲ್ಲ. ಸೀದಾ ನೀವು ಟೊಮೆಟೊ ನೀವು ಬೆಳೆದಿದ್ದೇ ಆದಲ್ಲಿ ನೀವು ಟೊಮೆಟೊಗಳನ್ನು ತೆಗೆದುಕೊಂಡು ಬರ್ಬೋದು. ನಮ್ಮಲ್ಲಿ ಟೊಮೆಟೊ ಸಾಸ್ ಮಾಡಿಕೊಂಡು ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ನಲ್ಲಿ ನೀವು ಮಾರಾಟ ಮಾಡ್ಬೋದು. ಅದಕ್ಕೆ ಬೇಕಾಗುವಂತಹ ಏನೇನು ತರಬೇತಿ ಅದ ಅಥವಾ ಅದಕ್ಕೆ ಏನೇನು ಸೌಲಭ್ಯ ಬೇಕು ಅದನ್ನೆಲ್ಲ ನಮ್ಮಲ್ಲಿ ನಿಮಗೆ ಮಾಡಿಕೊಡ್ತೀವಿ. ಟೊಮೆಟೊ ಸಾಸ್ ಮಾಡಿಕೊಡ್ಬೋದು, ಕೆಚಪ್ ಮಾಡ್ಕೋಬಹುದು, ಪಿಕಲ್ಸ್ ಮಾಡ್ಕೋಬಹುದು, ಹಣ್ಣುಗಳಿದ್ದು ಅಂತಂದ್ರೆ ಅವುಗಳನ್ನ ರಸ ತಯಾರಿ ಮಾಡ್ಕೋಬಹುದು, ಅಥವಾ ಜ್ಯಾಮು, ಫ್ರೂಟ್ ಬಾರು ಇಂಥ ಒಂದು ಎಲ್ಲ ಒಂದು ಸಾಕಷ್ಟು ಈ ರೀತಿಯ ಒಂದು ಪದಾರ್ಥಗಳನ್ನು ನಮ್ಮ ಒಂದು ಸಂಸ್ಕರಣಾ ಘಟಕದಲ್ಲಿ ನೀವು ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳನ್ನಾಗಿ ನೀವು ಪರಿವರ್ತಿಸಿ ನಿಮ್ಮದೇ ಆದಂತಹ ಒಂದು ಬ್ರ್ಯಾಂಡ್ನಲ್ಲಿ ಮಾರಾಟ ಮಾಡುವಂಥ ವ್ಯವಸ್ಥೆಯನ್ನು ನಾವು ಕಲ್ಪಿಸಿಕೊಡ್ತಾ ಇದ್ದೀವಿ. ಇದು ತಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ. ನಮ್ಮ ಈಗೇನು ರಾಯಚೂರು ಅಥವಾ ಬಳ್ಳಾರಿಯಲ್ಲಿ ಹೆಚ್ಚು ಇದು ಅಂಜೂರನ್ನ ನಾವು ಬೆಳೀತಾ ಇದ್ದೀವಿ. ಆದರೆ ಅಂಜೂರು ಹಣ್ಣು ಎಷ್ಟು ಬೆಳೀತಾ ಇದ್ದೀವಿ, ಎಷ್ಟು ಕಾಸ್ಟ್ಲಿ ಅದು ಅಷ್ಟೇ ಭಾಳ ಡೆಲಿಕೇಟ್ ಆಗಿದೆ. ಅದು ಎರಡನೇ ದಿವಸ ಯಾರು ಇದನ್ನು ಮಾರ್ಕೆಟ್ನೊಳಗೆ ತೊಗೊಳಂಗಿಲ್ಲ, ಅಷ್ಟು ಮೆತ್ತಗಾಗಿಬಿಡ್ತದೆ. ಅದನ್ನು ಮೆತ್ತಗಾಗುವಂಥ ಅಥವಾ ಹೆಚ್ಚಾಗಿ ಮಾಗಿದಂಥ ಹಣ್ಣಾಗಿದ್ದಂಥ ಒಂದು ಏನು ನಾವು ಈ ಅಂಜೂರ ಹಣ್ಣದ ಈ ಅಂಜೂರ ಹಣ್ಣನ್ನು ನಾವು ಸರಿಯಾಗಿ ಅದನ್ನು ಸಂಸ್ಕರಣೆ ಮಾಡಿ ಇದಕ್ಕೆ ಜಾಮ್ ಆಗಿರ್ಬೋದು ಅಥವಾ ಫ್ರೂಟ್ ಬಾರ್ ಆಗಿರ್ಬೋದು ಇದನ್ನು ನಾವು ಮಾಡಿಕೊಂಡಿದ್ವಿ. ಈಗ ಒಂದು ಇನ್ನೊಂದು ಒಂದು ರೋಲ್ ಅಂತ ಮಾಡಿದ್ದೀವಿ. ಡಿಹೈಡ್ರೇಟೆಡ್ ಅಥವಾ ಡ್ರೈಡ್ ಅಂಜೂರ ಮಾಡಲಿಕ್ಕೆ ಸಹ ನಮ್ಮಲ್ಲಿ ತರಬೇತಿ ಕೊಡ್ತಾ ಇದ್ದೀವಿ. ಅದೇ ರೀತಿ ಜಾಮ್ ಮಾಡಲಿಕ್ಕೆ ಒಂದು ತರಬೇತಿ ಕೊಡ್ತಾ ಇದ್ವಿ. ಫಿಗ್ ಫ್ರೂಟ್ ಬಾರ್ನ್ ಮಾಡಲಿಕ್ಕೆ ಇದನ್ನೇ ನಾವು ರೋಲ್ ಮಾಡಿ ಫಿಗ್ ಫ್ರೂಟ್ ರೋಲ್ಸ್ ಅಂತೇಳಿ ಸಾಕಷ್ಟು ಈಗ ಏನು ತಮಿಳ್ನಾಡಿನಲ್ಲಿ ಸರವಣ ಸ್ಟೋರ್ಸ್ ಅಂತಿದೆ ಅಲ್ಲಿ ಈ ನಮ್ಮ ಬಳ್ಳಾರಿಯಿಂದ ಸಾಕಷ್ಟು ಒಂದು ಡೈಲಿ ಒಂದು ಟನ್ ದಷ್ಟು ಒಂದು ಈ ಫಿಗ್ ರೋಲ್ ಅಲ್ಲಿಗೆ ಹೋಗ್ತಾ ಇದೆ. ಆದ್ದರಿಂದ ನೀವು ಏನಾದರೂ ಅಂಜೂರು ಬೆಳೀತಿದ್ದಲ್ಲಿ ಇದನ್ನು ಒಂದು ಇಂಥ ಒಂದು ಅವಕಾಶವನ್ನು ಉಪಯೋಗ ಮಾಡ್ಕೋಬೋದು ನೀವು. ಅದೇ ರೀತಿಯಾಗಿ ನಾವು ಈಗ ಯಾದಗಿರಿ ಜಿಲ್ಲೆಯಲ್ಲಿ ಇದು ಒಂದು ಬೆಳೆ ಇದೆ ಗ್ರೌಂಡ್ ನಟ್ಟು. ಇಲ್ಲಿ ನಮ್ಮಲ್ಲಿಯೂ ಸಾಕಷ್ಟು ಒಂದು ಏನು ಶೇಂಗಾ ಬೆಳೆಯನ್ನು ಬೆಳೀತಾ ಇದ್ದಾರೆ. ಇದನ್ನು ನೀವೇನಾದರೂ ಡಿಕಾರ್ಟಿಕೇಶನ್ ಮಾಡಿಕೊಂಡು ಅಥವಾ ಅದನ್ನು ನೆಕ್ಸ್ಟ್ ಪ್ಯೂರ್ ಎಣ್ಣೆಯನ್ನು ನೀವು ಏನಾದರೂ ಗಾಣಿ ಮುಖಾಂತರ ಅಥವಾ ಎಕ್ಸ್ಪೆಲರ್ ಮುಖಾಂತರ ಏನಾದರೂ ಮಾಡ್ಕೊಳ್ಳೋದು ನಿಮ್ಮ ಒಂದು ಇಚ್ಛೆ ಇದ್ದಲ್ಲಿ ಅದನ್ನು ನಾವು ಒಂದು ಈ ವಿಶ್ವವಿದ್ಯಾಲಯದಲ್ಲಿ ಇದಕ್ಕೆ ಬೇಕಾಗುವಂಥ ತರಬೇತಿಯನ್ನು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಈ ಕಾಮನ್ ಇನ್ಕ್ಯುಬೇಷನ್ ಸೆಂಟರನ್ನು ಈಗ ಈ ಶೇಂಗಾ ವಿವಿಧ ಪದಾರ್ಥಗಳ ಶೇಂಗಾ ಸಂಸ್ಕರಣೆ ಅಥವಾ ವಿವಿಧ ಪದಾರ್ಥಗಳಾಗಿರ್ಬೋದು ಅಥವಾ ಮೆಣಸಿನಕಾಯಿಯಲ್ಲಿ ಅದರ ಸಂಸ್ಕರಣೆ ಮತ್ತು ಅದರ ವಿವಿಧ ಮೌಲ್ಯವರ್ಧಿತ ಪದಾರ್ಥ ಆಗಿರ್ಬೋದು ಅಥವಾ ಜಿಂಜರ್ ಇವೆಲ್ಲ ಒಂದು ಏನು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ನಲ್ಲಿ ನಿಮಗಾಗಿ ಅದನ್ನು ನಾವು ಇಲ್ಲಿ ಸ್ಥಾಪನೆ ಮಾಡ್ತಾ ಇದ್ದೀವಿ. ಆಲ್ರೆಡಿ ಬಿಲ್ಡಿಂಗ್ ಬರ್ತಾ ಇದೆ. ಇನ್ನೊಂದು ಭಾಳಾದರೆ ಒಂದು 3-4 ತಿಂಗಳಲ್ಲಿ ಎಲ್ಲ ಸುಸಜ್ಜಿತ ಒಂದು ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ನಿಮಗಾಗಿ ಅದು ಓಪನ್ ಆಗ್ತದೆ. ಇದರ ಉಪಯೋಗವನ್ನು ನೀವು ಸರಿಯಾಗಿ ತಗೋಬೇಕು. ಯಾಕಂತಂದ್ರೆ ನಿಮಗೆ ಇನಿಷಿಯಲಿ ನೀವು ಮುಂಚಿತವಾಗಿ ಅಷ್ಟು ಬಂಡವಾಳ ಹಾಕುವ ಅವಶ್ಯಕತೆ ಇಲ್ಲ. ನಮ್ಮಲ್ಲಿ ಏನು ಆಲ್ರೆಡಿ ರೆಡಿ ಅದ ಸೆಟಪ್ ಅದ ಅದನ್ನು ನೀವು ನಿಮ್ಮ ರಾ ಮಟೀರಿಯಲ್ ತೊಗೊಂಬರ್ಬೇಕು, ಶೇಂಗಾ ತೊಗೊಂಬರ್ಬೇಕು, ಅದರಲ್ಲಿ ಶೇಂಗಾ ಎಣ್ಣೆಯನ್ನು ತೆಗೆದುಕೊಂಡು ನೀವು ಶೇಂಗಾ ಎಣ್ಣೆಯನ್ನು ಮಾರಾಟ ಮಾಡ್ಬೋದು. ಅಥವಾ ಶೇಂಗಾ ಎಣ್ಣೆ ಇರದೇ ಇದ್ದ ಪಕ್ಷದಲ್ಲಿ ನೀವೇನಾದರೂ ಅದರದ್ದು ಇನ್ನೂ ಒಂದಿಷ್ಟು ಹೇಳ್ತಾ ಇದ್ದೀನಿ, ಶೇಂಗಾ ಬಟರ್ ಅಂತ ಬರ್ತದೆ, ಆ ಪೀನಟ್ ಬಟರ್ ಅಂತ, ಆ ಬಟರ್ ಮಾಡ್ಕೋಬೋದು ಅಥವಾ ಚಿಕ್ಕಿ ಮಾಡ್ಕೋಬೋದು. ಇಂಥ ಒಂದು ನೀವು ಇನಿಷಿಯಲ್ ಆಗಿ ನೀವು ಏನೇ ಬಂಡವಾಳ ಹಾಕದೇನೆ ಇಂಥ ಒಂದು ಉದ್ಯಮಗಳನ್ನು ಸಣ್ಣ ಸಣ್ಣಾಗಿ ಪ್ರಾರಂಭ ಮಾಡಿಕೊಂಡು ಮುಂದೆ ನಿಮ್ಮದೇ ಆದಂಥ ಒಂದು ದೊಡ್ಡ ಉದ್ಯಮವನ್ನು ಪ್ರಾರಂಭ ಮಾಡ್ಕೋಬೋದು. ಅದೇ ರೀತಿಯಾಗಿ ನಾವು ಏನು ಚಿಲ್ಲಿಯನ್ನು ನಮ್ಮಲ್ಲಿ ಕೆಂಪು ಮೆಣಸಿನಕಾಯಿ ಆಗಲಿ ಅಥವಾ ಹಸಿರು ಮೆಣಸಿನಕಾಯಿ ಆಗಲಿ ಅವಕ್ಕೆಲ್ಲಕ್ಕೂ ಒಂದು ಸರಿಯಾದ ಒಂದು ಸಂಸ್ಕರಣೆ ಮಾಡಲಿಕ್ಕೆ ಏನೇನು ತಂತ್ರಜ್ಞಾನ ಬೇಕು ಆ ತಂತ್ರಜ್ಞಾನವನ್ನು ನಮ್ಮಲ್ಲಿ ಒಂದು ಯೂನಿವರ್ಸಿಟಿ ಒಳಗೆ ಇವನ್ ಅದನ್ನು ಡ್ರೈ ಹೇಗೆ ಮಾಡಬೇಕು, ಎಷ್ಟು ತನಕ ಡ್ರೈ ಮಾಡಬೇಕು, ಅದನ್ನು ಬಣ್ಣವನ್ನು ನಾವು ಹೇಗೆ ಕಾಪಾಡಿಕೊಳ್ಬೇಕು ಅದರ ಬಗ್ಗೆನೂ ಸಹ ಸೋಲಾರ್ ಟನೆಲ್ ಡ್ರೈಯರನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಿದ್ವಿ. ಇದು ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ನಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ಸಾಕಷ್ಟು 40%ದಷ್ಟು ಸಬ್ಸಿಡಿಯನ್ನು ಇದಕ್ಕೆ ಕೊಡಮಾಡಲಾಗ್ತದೆ. ಎಲ್ಲ ನೆಲದಲ್ಲೇನೆ ಅಥವಾ ಹೊಲದಲ್ಲೇನೆ ಇದನ್ನು ಹಾಕ್ಕೊಂಡು ಒಣಗಿಸ್ತಾ ಇದ್ರಿ. ಅದರಿಂದ ಸಾಕಷ್ಟು ಅದು ಶುಚಿ ಆಗ್ತದೆ, ಆಮೇಲೆ ಮತ್ತು ಸಾಕಷ್ಟು ಅದು ಕಂಟಾಮಿನೇಷನ್ ಆಗ್ತದೆ. ಅದ್ರ ಬದಲಿ ನೀವು ಈ ಇಂಥ ಒಂದು ಏನಾದರೂ ಸೋಲಾರ್ ಟನಲ್ ಡ್ರೈಯರ್ ಅನ್ನ ನೀವು ಹಾಕೊಂಡಿದ್ದೆ ಆದರೆ ನೀವು ಸಾಕಷ್ಟು ಒಳ್ಳೆಯ ಗುಣಮಟ್ಟವನ್ನು ನೀವು ಪಡ್ಕೋಬಹುದು, ಸಾಕಷ್ಟು ಸಮಯವನ್ನು ಉಳಿಸ್ಕೋಬಹುದು, ಸಾಕಷ್ಟು ನಿಮ್ಮ ಲೇಬರ್ ಅನ್ನು ಇದರಾಗೆ ಉಳಿಸ್ಕೋಬಹುದಾಗಿದೆ. ಅದೇ ರೀತಿಯಾಗಿ ನಾವು ಇಲ್ಲಿ ಸಾಕಷ್ಟು ಯಾರಾದರೂ ನೆಕ್ಸ್ಟ್ ಇದು ಈ ಒಂದು ಬೆಳೆ ಬಂದರೆ ಬಿಜಾಪುರ ಬಾಗಲಕೋಟೆ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಬೆಳೀತಾ ಇದ್ದಾರೆ. ಯಾವುದೋ ಬೇರೆ ಬಾರಿ ಹಣ್ಣು, ಈ ಬಾರಿ ಹಣ್ಣಿನಿಂದ ವೈನ್ ಅನ್ನು ತಯಾರು ಮಾಡಬಹುದು, ಅಥವಾ ನಾವು ಈ ಇಷ್ಟೊತ್ತನ ಹೇಳಿದ್ನಲ್ಲ ಒಂದು ಅಂಜೂರ ಹಣ್ಣು, ಅಂಜೂರ ಹಣ್ಣಿನಿಂದ ಸಹ ಒಂದು ವೈನ್ ಅನ್ನು ತಯಾರು ಮಾಡುವಂತಹ ಒಂದು ತಂತ್ರಜ್ಞಾನವನ್ನು ನಮ್ಮಲ್ಲಿ ಅಭಿವೃದ್ಧಿಪಡಿಸಿದೀವಿ. ಇದು ಒಂದು ಒಳ್ಳೆಯ ಒಂದು ಪೌಷ್ಟಿಕ ವೈನ್ ಅನ್ನು ನೀವು ಒಂದು ಉದ್ಯಮವಾಗಿ ನೀವು ಅದನ್ನು ತಗೋಬಹುದು. ಅದೇ ರೀತಿಯಾಗಿ ನಾವು ಇಲ್ಲೇನಾದರೂ ಪಪ್ಪಾಯ ನೀವು ಬೆಳೀತಾ ಇದ್ರೆ ನೀವು 15 ರೂಪಾಯಿ 20 ರೂಪಾಯಿ ಕೆಜಿ ಹೋದಾಗ ನೀವೇನು ಇಂಥ ಒಂದು ಮೌಲ್ಯವರ್ಧನೆ ಮಾಡುವ ಅವಶ್ಯಕತೆ ಬೀಳಂಗಿಲ್ಲ. ಯಾವಾಗ ಆ ಒಂದು ಪಪ್ಪಾಯಿ ಸೈಜ್ ಸಣ್ಣದಾಗ್ತದೆ, 10 ರೂಪಾಯಿಗಿಂತ ಕೆಳಗೆ ಬರ್ತದೆ ಪರ್ ಕೆಜಿಗೆ, ಅವಾಗ ನೀವು ಇಂಥ ಒಂದು ಸಂಸ್ಕರಣೆಯನ್ನು ಮತ್ತು ಮೌಲ್ಯವರ್ಧನೆಯನ್ನು ನೀವು ಉಪಯೋಗಿಸ್ಕೋಬೇಕಾಗ್ತದೆ. ಅದರಿಂದ ಇದು ಇದು ಒಳ್ಳೆ ಒಂದು ಮಾರುಕಟ್ಟೆ. ನಿಮಗೆ 15 ರೂಪಾಯಿ ಇದ್ದದ್ದು 150 ರೂಪಾಯಿ ಆಗ್ತದೆ, 10 ಪಟ್ಟು ಅದರ ಮೌಲ್ಯ ಹೆಚ್ಚಾಗ್ತದೆ. ಆದ್ರಿಂದ ಇಂಥ ಒಂದು ನೀವು ಸಂಸ್ಕರಣೆ ಅಳವಡಿಸ್ಕೊಂಡ್ರೆ ಉತ್ತಮ ಅನಿಸ್ತದೆ. ಅದೇ ರೀತಿಯಾಗಿ ನಾವು ಈ ಜೇನುತುಪ್ಪದಲ್ಲಿ ಸಾಕಷ್ಟು ಮೌಲ್ಯವರ್ಧಿತ ಆಹಾರ ಪದಾರ್ಥಗಳನ್ನು ನಾವು ಮಾಡ್ಕೋಬಹುದಾಗಿದೆ. ಇನ್ನೊಂದು ಒಳ್ಳೆ ಉತ್ಪನ್ನ ತಂದ್ರೆ ನಿಮ್ದು ಇದು ಆನಿಯನ್ ಅಥವಾ ಈರುಳ್ಳಿ ಅಥವಾ ಉಳ್ಳಾಗಡ್ಡಿ, ಇದನ್ನ ನಾವು ಸಂಸ್ಕರಣೆ ಮಾಡಿ ಯಾವಾಗ ಚೀಪ್ ಇರ್ತದೆ, ಯಾವಾಗ 5 ರೂಪಾಯಿ ಅಥವಾ 7 ರೂಪಾಯಿಗಿಂತ ಕೆಳಗಿರ್ತದೆ, ಅಂತ ಒಂದು ಸಂದರ್ಭದಲ್ಲಿ ಇದನ್ನ ಸರಿಯಾಗಿ ನಾವು ಕಟ್ ಮಾಡಿ ಒಣಗಿಸಿ ಸರಿಯಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ 12 ತಿಂಗಳು ಇದನ್ನ ಕೆಡದಂತೆ ಇಡಬಹುದು. ನಾವು ಅಂಥವನ್ನ ಯಾವಾಗ ಬೇಕಂದಾಗ ನಾವು ಅದನ್ನ ಹೊರಗೆ ತೆಗೆದು ಸ್ವಲ್ಪ ಬಿಸಿನೀರಿನಾಗ ಒಂದು 5 ನಿಮಿಷ ಹಾಕಿಬಿಟ್ರೆ ಸಾಕು, ಮತ್ತೆ ನೀವು ಅದನ್ನ ಎಲ್ಲ ಯಾವುದೇ ರೀತಿಯ ಅಡಿಗೆಗೆ ಯೂಸ್ ಮಾಡ್ಕೋಬಹುದಾಗಿದೆ. ಅಂತ ಒಂದು ಇದಕ್ಕೆ ಬೇಕಾಗುವಂತಹ ತರಬೇತಿಯನ್ನು ಸಹ ನಮ್ಮಲ್ಲಿ ನಿಮಗೆ ಕೊಡಮಾಡ್ತೀವಿ. ಈ ಒಂದು ಎಲ್ಲ ವಿವಿಧ ತಂತ್ರಜ್ಞಾನಗಳನ್ನು ನಾವು ಸಾಕಷ್ಟು ಈ ನಿಮ್ಗೆ ಈಗ ಸಾಕಷ್ಟು ನಾವು ಟ್ರೈನಿಂಗ್ ಆಮೇಲೆ ಡೆಮಾನ್ಸ್ಟ್ರೇಷನ್ಗಳನ್ನ ಅಳವಡಿಸ್ಕೊತಾ ಇದೀವಿ. ಬೇರೆ ಬೇರೆ ಜಿಲ್ಲೆಗಳಿಂದ ಬಂದ ರೈತರು ಅಥವಾ ರೈತ ಮಹಿಳೆಯರು ಇದರ ಉಪಯೋಗವನ್ನು ಪಡ್ಕೋತಾ ಇದ್ದಾರೆ. ನೀವು ಈಗ ಏನು ಇಲ್ಲಿದ್ದೀರಿ, ನೀವು ಬೇರೆ ನಿಮ್ಮ ಸ್ನೇಹಿತರಿಗೆ ಹೇಳ್ರಿ, ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ಬಂದು ಹೆಚ್ಚು ಹೆಚ್ಚು ಸಂಖ್ಯೆಯಲ್ಲಿ ತರಬೇತಿ ಪಡ್ಕೊಂಡು ಇನ್ನೂ ಹೆಚ್ಚು ಈಗೇನು ನಮ್ಮ ಏನು ODOP ಪ್ರೋಗ್ರಾಮ್ಸ್ ನಲ್ಲಿ ಬರೀ 30 ಅಪ್ಲಿಕೇಶನ್ ಅದಾವ, ಇದು 300 ಅಪ್ಲಿಕೇಶನ್ಗಳಾಗಬೇಕು ಮಿನಿಮಮ್ ಆಗಿ. ಇನ್ನೂ 600 ಆದರೆ ಬಹಳ ಖುಷಿ ಇದು. ಯಾಕಂದ್ರೆ ಹೆಚ್ಚು ಈ ಒಂದು ರಾಯಚೂರು ಮತ್ತು ಯಾದಗಿರಿ ಅಥವಾ ಈ ಏನು ಕಲ್ಯಾಣ ಕರ್ನಾಟಕ ಭಾಗದ ಹೆಚ್ಚು ಏನು ಹಿಂದುಳಿದ ಪ್ರದೇಶ ಅಂತ ಏನು ಅವ್ರು ತಿಳ್ಕೊಂಡಿದ್ದಾರೆ, ಇದು ಇಲ್ಲ ಹಿಂದುಳಿದ ಪ್ರದೇಶ ಅಲ್ಲ, ಇನ್ನೂ ಹೆಚ್ಚಿನ ಮುಂದೆ ಹೋಗುವಂತ ಪ್ರದೇಶ. ಯಾಕಂತಂದ್ರೆ ಇದು ಸಾಕಷ್ಟು ಇಲ್ಲಿ ನಮ್ಮಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಅದನ್ನ ನಾವು ಈ ಯೋಜನೆಗಳ ಮುಖಾಂತರ ನಾವು ಅಳವಡಿಸಿಕೊಂಡಿದ್ದಾದ್ರೆ ನಾವು ಎಲ್ಲರಿಗಿಂತ ಮುಂದೆ ಹೋಗ್ಬೋದು ಅನ್ನೋದನ್ನ ತೋರಿಸ್ಕೊಡ್ಬೇಕಾಗಿದೆ. ಆದ್ದರಿಂದ ನೋಡ್ಬೋದು ನೀವು ನಮ್ಮಲ್ಲಿ ಒಂದು ತರಬೇತಿಯನ್ನು ಕೊಡ್ತಾ ಇದೀವಿ. ಅದರ ಸಾಕಷ್ಟು ಇಂಥ ಪ್ರಾಡಕ್ಟ್ಗಳು ಈಗ ಆಲ್ರೆಡಿ ಮಾರ್ಕೆಟ್ನಾಗ ಬಂದಿದ್ದಾವೆ. ಈಗ ಅದನ್ನೇ ಹೇಳ್ತಾ ಇದ್ದೆ ನಿಮಗೆ, ಸಾಕಷ್ಟು ಏನು ಸ್ಟಾರ್ಟ್ಅಪ್ಸ್ ಇದ್ದಾವೆ ಈಗ ದಾಲ್ ಮಿಲ್ನಲ್ಲಿ ಮಾಡಿಕೊಂಡು ಇವರು ಎಲ್ಲ ಸರಿಯಾಗಿ ಈವನ್ ಮಸಾಲ ಮಿಕ್ಸ್ಗಳನ್ನು ಮಾಡಿಕೊಂಡು ಇವರು ಬ್ರ್ಯಾಂಡಿಂಗ್ ಮಾಡಿಕೊಂಡು ಮಾರಾಟ ಮಾಡ್ತಾ ಇದ್ದಾರೆ. ರೋಟಿ ಆಮೇಲೆ ಪಾಪಡಗಳನ್ನು ದಿವಸಿಗೆ ಒಂದು 1000 ರೋಟಿಗಿಂತ ಹೆಚ್ಚು ರೊಟ್ಟಿಗಳನ್ನು ಪ್ರೊಡಕ್ಷನ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿ ಸಿಂಧೂರ್ದವರು ಆರ್ಗ್ಯಾನಿಕ್ ಫೆಡರೇಷನ್ದಿಂದನು ಸಾಕಷ್ಟು ಮಿಲ್ಲೆಟ್ಸ್ ಅನ್ನ ಸಂಸ್ಕರಣೆ ಮಾಡ್ತಾ ಇದ್ದಾರೆ. ಮತ್ತು ಇದು ಸೈನಿಕ್ ದಾಲ್ ಮಿಲ್ ಅಂತ, ಇವರು ಬೈಲೊಂಗಲ್ದವರು, ಸೈನಿಕ ತಮ್ಮದು ವೃತ್ತಿ ಮುಗಿದಿಂದ ರಿಟೈರ್ಮೆಂಟ್ ಆಗಿಂದ ಬಂದು ತಾವು ಈ ಒಂದು ಸಂಸ್ಕರಣಾ ಒಂದು ಕೇಂದ್ರವನ್ನು ಪ್ರಾರಂಭ ಮಾಡಿದ್ದಾರೆ. ಸಾಕಷ್ಟು ಒಳ್ಳೆ ರೀತಿಯಲ್ಲಿ ಒಂದು 1,00,000 ರೂಪಾಯಿಗಿಂತ ಹೆಚ್ಚು ಆದಾಯವನ್ನು ಗಳಿಸ್ತಾ ಇದ್ದಾರೆ ಎಲ್ಲ ಖರ್ಚು ಹೋಗಿ. ಅದೇ ರೀತಿಯಾಗಿ ಇದು ಒಂದು ನಮ್ಮಲ್ಲೇ ಬಂದು ದಾವಣಗೆರೆಯಿಂದ ಬಂದು ನಮ್ಮಲ್ಲೇ ಒಂದು ಈ ಏನು ಮಿಲ್ಲೆಟ್ ಬೇಸ್ಡ್ ಬೇಕರಿ ಯೂನಿಟ್ ಬಗ್ಗೆ ಅದರ ಪದಾರ್ಥಗಳ ಬಗ್ಗೆ ಒಂದು ತರಬೇತಿಯನ್ನು ತಗೊಂಡು ದಾವಣಗೆರೆಯಲ್ಲಿ ತಮ್ಮದೇ ಆದಂಥ ಒಂದು ಬೇಕರಿಯನ್ನು ಪ್ರಾರಂಭ ಮಾಡಿದ್ದಾರೆ. ಅವರು ಒಳ್ಳೆ ಒಂದು ಮೇನ್ ರೋಡ್ಗೆ ಏನು ಹೈವೇನಲ್ಲೇ ಇಂಥ ಒಂದು ಜಾಸ್ ಫುಡ್ಸ್ ಅಂತೇಳಿ ಒಂದು ಮಾರುಕಟ್ಟೆ ಮಳಿಗೆಯನ್ನು ಮಾಡಿಕೊಂಡು ಸಾಕಷ್ಟು ಒಂದು 2,000 ಬ್ರೆಡ್ಗಳನ್ನು ಡೈಲಿ ಮಾರಾಟ ಮಾಡ್ತಾ ಇದ್ದಾರೆ. ಬಿಸ್ಕೆಟ್ಗಳನ್ನು ಒಂದು ಏನಂತಂದ್ರು 75-100 ಕೆಜಿಯಷ್ಟು ಬಿಸ್ಕೆಟನ್ನು ಡೈಲಿ ಮಾರಾಟ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ಜನರು ಇಲ್ಲಿ ನಮ್ಮ ಯೂನಿವರ್ಸಿಟಿ ಆದಂಥ ಒಂದು ಏನು ಗ್ರ್ಯಾಜುಯೇಟ್ಸ್ ಇದ್ದಾರೆ, ಇವರು ಸೂರ್ಯ ಅಂತೇಳಿ ಈಗ ಗಂಗಾವತಿಯಲ್ಲಿ ಸಾಕಷ್ಟು ಆರ್ಗ್ಯಾನಿಕ್ ಭಾರತ್ ಅಂತೇಳಿ ತನ್ನದೇ ಆದಂಥ ಒಂದು ಬ್ರ್ಯಾಂಡ್ ಮಾಡಿಕೊಂಡು ಸಾಕಷ್ಟು ಪದಾರ್ಥಗಳನ್ನು ಅವನು ಮಾರಾಟ ಮಾಡಿ ಒಳ್ಳೆಯ ಆದಾಯವನ್ನು ಗಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ನಮ್ಮಲ್ಲಿ ಒಬ್ಬರು ಇಲ್ಲಿ ಮಿಸ್ಟರ್ ಮಿಲ್ಲೆಟ್ ಅಂತ ಸ್ಟಾರ್ಟ್ಅಪ್ ಮಾಡಿಕೊಂಡು ನಮ್ಮ ಒಂದು ಏನು ಬೇಕರಿ ಘಟಕದಲ್ಲಿ ಡೈಲಿ ಬೇಕರಿ ಈ ಪದಾರ್ಥಗಳನ್ನು ಮಾಡಿಕೊಂಡು ಹೆಚ್ಚಿಗೆ ಗಳಿಸ್ತಾ ಇದ್ದಾರೆ. ಇವರೊಬ್ಬರು ಫಾರ್ಮ್ ಫ್ರೆಶ್ ಅಥವಾ ಫಾರ್ಮ್ ಬಂಡಿ ಅಂತೇಳಿ, ಇವರು ಉದಯ ಕಿರಣ್ ಅಂತೇಳಿ, ಇವರು ಸಹ ನಮ್ಮಲ್ಲೇ ಒಂದು ಸ್ಟಾರ್ಟ್ಅಪ್ ಇವರು ನಮ್ಮಲ್ಲೇ ಒಂದು ತರಬೇತಿಯನ್ನು ತಗೊಂಡು ತಮ್ಮದೇ ಆದಂತಹ ಒಂದು ಬೇಕರಿ ಘಟಕವನ್ನ ಪ್ರಾರಂಭ ಮಾಡಿ ಎಲ್ಲ ಒಂದು ಜಿಲ್ಲೆಗಳಿಗೆ ಇವನ್ ಹೈದರಾಬಾದ್ ಸಹ ಒಳ್ಳೆ ಒಂದು ಇವರು ತಮ್ಮ ಒಂದು ಪ್ರಾಡಕ್ಟ್ ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ. ಈಗ ನಾವೇನು ಇಲ್ಲಿ ಬಳ್ಳಾರಿಯಲ್ಲಿ ಕುರುಗೋಡ್ನಲ್ಲಿ ಹೆಚ್ಚು ಈ ಒಂದು ಅಂಜೂರ ಹಣ್ಣುಗಳನ್ನ ಬೆಳೆಯಲಾಗ್ತದೆ. ಅಲ್ಲೇ ಹೆಚ್ಚು ಒಂದು ಹೆಚ್ಚು ಮಾಗಿದ ಹೆಚ್ಚು ಏನು ಹಣ್ಣಾಗಿರ್ತದೆ ಅಂತ ಹಣ್ಣುಗಳಿಂದ ನಾವು ಈ ಜಾಮ್ ಆಗಲಿ ಅಥವಾ ಫ್ರೂಟ್ ರೋಲ್ ಅಂತ ವಾಸವಿ ಫಾರ್ಮ್ಸ್ ಅಂತ ಅಲ್ಲಿ ಅದು ದಿನಾಲು ಒಂದು 100 ರೈತ ಕುಟುಂಬದವರು ಮಹಿಳೆಯರು ಇದೇ ಒಂದು ಕೆಲಸ ಮಾಡ್ತಾರೆ. 7-8 ಸ್ಟಾರ್ಟ್ ಮಾಡಿದ್ರೆ ತಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನ ಒಂದು ಬಿಗ್ ರೋಲ್ ಬಾರ್ ಅಂತ ಹೇಳಿ ಮಾಡಿಕೊಂಡು 1 ಟನ್ದಷ್ಟು ಡೈಲಿ ಅವರು ಕಳಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಪದಾರ್ಥಗಳನ್ನು ನಮ್ಮಲ್ಲಿ ಮಾಡಲಿಕ್ಕೆ ನಿಮಗೆ ತರಬೇತಿಯನ್ನ ಕೊಡ್ತೀವಿ. ಮತ್ತು ಇದಕ್ಕೆ ಬೇಕಾಗುವಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಅಂತಂದ್ರೆ ನೀವು ಬೇರೆ ಎಲ್ಲಿ ಅದರದ ಕ್ವಾಲಿಟಿ ಬಗ್ಗೆ ಏನಾದರೂ ಟೆಸ್ಟ್ ಮಾಡಲಿಕ್ಕೆ ಹೋಗ್ಬೇಕಂತಂದ್ರೆ ಈ ಪ್ರಾಡಕ್ಟ್ ನೀವು ಬೇರೆ ಕಡೆ ಹೋಗ್ಬೇಕಾಗಿಲ್ಲ. ನಮ್ಮದೇ ಆದಂತಹ ವಿಶ್ವವಿದ್ಯಾಲಯದಲ್ಲಿ ನಮಗೆ NABL ಅಕ್ರೆಡಿಟೆಡ್ ಒಂದು ಫುಡ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿ ಇದೆ, ಪೆಸ್ಟಿಸೈಡ್ ರೆಸಿಡ್ಯೂ ಅಂಡ್ ಫುಡ್ ಟೆಸ್ಟಿಂಗ್ ಲ್ಯಾಬೊರೇಟ್ರಿ ಇದೆ. ಇಂಥ ಒಂದು ಲ್ಯಾಬೊರೇಟ್ರಿಯಲ್ಲಿ ನಿಮಗೆ ಎಲ್ಲ ಒಂದು ಕ್ವಾಲಿಟಿಗಳನ್ನು ಟೆಸ್ಟ್ ಮಾಡಿ ನಿಮಗೆ ರಿಪೋರ್ಟ್ ಕೊಡಲಾಗ್ತದೆ. ರಿಪೋರ್ಟನ್ನು ನೀವು ಲೇಬಲಿಂಗ್ ಮಾಡುವಲ್ಲಿ ನೀವು ಉಪಯೋಗಿಸ್ಕೋಬಹುದಾಗಿದೆ. ಈಗ ಒಂದು ನಮ್ಮ ಏನು ಇಲ್ಲಿ ಕಾಮನ್ ಇನ್ಕ್ಯುಬೇಷನ್ ಸೆಂಟರ್ ಅಂತ ಹೇಳಿದೆ, ಅಂತ ಒಂದು ಈ ಒಂದು ವ್ಯವಸ್ಥೆಯನ್ನು ನಾವು ನಿಮಗಾಗಿ ಮಾಡಿಕೊಡ್ತಾ ಇದ್ದೀವಿ. ನೀವು ಯಾರಾದ್ರೂ ಬರ್ಬೋದು, ಇಂಥ ಒಂದು ಚಿಲ್ಲಿ ಪೌಡರ್ ಅನ್ನ ಪ್ಯಾಕೆಟ್ ಮಾಡಿಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ. ಇಂಥ ಒಂದು ವ್ಯವಸ್ಥೆಯನ್ನು ಇದು ಗ್ರೌಂಡ್ ನಟ್ ಆಗಿರ್ಬೋದು ಅಥವಾ ಶೇಂಗಾ ಆಗಿರ್ಬೋದು ಅಥವಾ ಈ ಮೆಣಸಿನಕಾಯಿ ಆಗಿರ್ಬೋದು ಇದಕ್ಕೆ ಬೇಕಾಗುವಂಥ ಎಲ್ಲ ಏನು ಸಂಸ್ಕರಣೆಗಳಿಗೆ ಎಲ್ಲ ಒಂದು ನಮ್ಮ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಿಮಗೆ ತರಬೇತಿ ಕೊಡಲಿಕ್ಕೆ ತಾಂತ್ರಿಕ ಸಹಾಯವನ್ನು ಕೊಡಲಿಕ್ಕೆ ಯಾವಾಗಲೂ ಸದಾ ಸಿದ್ಧರಿದ್ದೀವಿ ಅಂತ ಹೇಳಿ ನನಗೆ ಒಂದು ಈ ಒಂದು ಯೋಜನೆಯ ಒಂದು ಭಾಗವಾಗಿ ಪರಿಗಣಿಸಿದ್ದಕ್ಕೆ ನನ್ನ ಮಾತುಗಳನ್ನು ಕೇಳಿದ್ದಕ್ಕೆ ಧನ್ಯವಾದ ತಿಳಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಕೇಳಿದ್ರಲ್ಲ ರೈತ ಬಾಂಧವರೇ, ನಿನ್ನೆ ದಿನಾಂಕ 25/2/2022 ರಾಯಚೂರಿನ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಆತ್ಮನಿರ್ಭರ ಭಾರತದ ಅಂಗವಾಗಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ಯಮಿಗಳ ನಿಯಮಬದ್ಧಗೊಳಿಸುವಿಕೆ ಹಾಗೂ ಕೃಷಿ ಮೂಲಭೂತ ಸೌಕರ್ಯ ನಿಧಿ ಯೋಜನೆಯಡಿಯಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನ ಅರಿವು ಮೂಡಿಸುವ ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡೆಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಉದಯಕುಮಾರ್ ನೆಡೋಣಿ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆಹಾರ ಸಂಸ್ಕರಣಾ ಘಟಕದ ಮುಖ್ಯಸ್ಥರು, ಆಹಾರ ಸಂಸ್ಕರಣಾ ಘಟಕಗಳ ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳು ಹಾಗೂ ಮಾರುಕಟ್ಟೆ ಅವಕಾಶಗಳ ಬಗ್ಗೆ ತಾವು ಮಂಡಿಸಿದ ವಿಷಯವನ್ನು ಕೇಳಿದ್ರಿ. ರೈತ ಬಾಂಧವರೇ, ಇದುವರೆಗೆ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗದಲ್ಲಿ ಆಹಾರ ಸಂಸ್ಕರಣಾ ಘಟಕಗಳು, ಮೌಲ್ಯವರ್ಧಿತ ಆಹಾರ ಉತ್ಪನ್ನಗಳು ಮತ್ತು ಮಾರುಕಟ್ಟೆಯ ಅವಕಾಶಗಳ ಬಗ್ಗೆ ಡಾ ಉದಯಕುಮಾರ್ ನೆಡೋಣಿ ಮುಖ್ಯಸ್ಥರು, ಆಹಾರ ಸಂಶೋಧನಾ ಘಟಕ ಕೃಷಿ ವಿಶ್ವವಿದ್ಯಾಲಯ ರಾಯಚೂರು ಇವರು ಒಂದು ಜಿಲ್ಲೆ ಒಂದು ಉತ್ಪನ್ನ ಜಿಲ್ಲಾ ಮಟ್ಟದ ಅರಿವು ಮೂಡಿಸಿದ ಕಾರ್ಯಕ್ರಮದಲ್ಲಿ ಮಾಡಿದ ಭಾಷಣದ ಅವತರಣಿಕೆಯನ್ನು ಕೇಳಿದ್ರಿ. ರೈತ ಬಾಂಧವರೇ, ಈಗ ಕೇಳೋಣ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ರೈತರಿಗಾಗಿ. ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಕೇಳೋಣಲ್ಲ. ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೆಯೇ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ತಿಳಿಯಪಡಿಸುವುದೇನೆಂದರೆ, ಈಗಾಗಲೇ ನೀರಾವರಿ ಸೌಲಭ್ಯವಿದ್ದಲ್ಲಿ ಜೊತೆಗೆ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯನ್ನು ಬೆಳೆಯುವುದರಿಂದ ಆದಾಯವನ್ನು ಪಡೆಯಬಹುದು. ಇನ್ನು ಬೆಳೆ ಕಟಾವಾದ ನಂತರ ಬೆಳೆಯ ಅವಶೇಷಗಳನ್ನು ಸುಡದೆ ತ್ಯಾಜ್ಯ ವಿಭಜಕಗಳನ್ನು ಬಳಸಿಕೊಂಡು ಎರೆಹುಳು ಅಥವಾ ಕೊಟ್ಟಿಗೆ ಗೊಬ್ಬರವನ್ನು ತಯಾರಿಸಲು ಬಳಸಬೇಕು. ಇನ್ನು ಕಲ್ಲಂಗಡಿ ಹಣ್ಣನ್ನು 3x1 ಮೀಟರ್ ಅಂತರದಲ್ಲಿ ನೀರಿನ ಅನುಕೂಲತೆಗನುಸಾರವಾಗಿ ಊರಬೇಕು. ಎಕರೆಗೆ 1 ಜೇನುಪೆಟ್ಟಿಗೆ ಇಡುವುದರಿಂದ ಕಲ್ಲಂಗಡಿ ಬೆಳೆಯಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು. ಕಲ್ಲಂಗಡಿ ಬೆಳೆಯಲ್ಲಿ ರಸ ಹೀರುವ ಕೀಟಗಳ ನಿರ್ವಹಣೆಗಾಗಿ ಎಕರೆಗೆ 8-10 ಹಳದಿ ಅಥವಾ ನೀಲಿ ಅಂಟು ಬಲೆಗಳನ್ನು ಹಾಕಬೇಕು. ಇನ್ನು ಜಿಲ್ಲೆಯಲ್ಲಿ ಮಾವು ಬೆಳೆದಿರುವಂತಹ ರೈತ ಬಾಂಧವರಿಗೆ ಮಾಹಿತಿಯನ್ನು ಹೇಳೋದಾದರೆ, ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಮನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಕಾಯಿಗಳನ್ನು ಪಡೆಯಬಹುದು. ಪ್ರಸ್ತುತ ವಾತಾವರಣದಿಂದ ಮಾವಿನ ಬೆಳೆಯಲ್ಲಿ ಬೂದು ರೋಗದ ಹತೋಟಿಗೆ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಇನ್ನು ಜಿಗಿಹುಳುವಿನ ಹತೋಟಿಗೆ 1 ಮಿಲಿಲೀಟರ್ ಬ್ರಫ್ರೋಜಿನ್ 25 SC ಅಥವಾ 1 ಮಿಲಿಲೀಟರ್ ಅಸಿಟಮಾಪ್ರಿಡ್ ಅಥವಾ ವರ್ಟಿಸಿಯಂ ಲೆಖಾನಿ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬಹುದು. ಇನ್ನು ಭತ್ತದಲ್ಲಿ

ಮುನಯವಾಗಿ ತನ ದಯವು ತಾನಾಗಿ